ಮನಸ್ಸಿನೆ ಮಂಗಳದಾಯಿನಿ ಮಂಜುಗತೆ ಮದಿಮಲಹಾರಿಣಿ ಮಂಜುಳ ಭಾಷಿಣಿ ಮನ್ಮಥದಾತ ವಿನೋದರತೆ ಮುನಿಜನ ಪಾಲಿನಿ ಮುಕ್ತಿ ಕಮಾಲಿನಿ ಸದ್ಗುಣ ವರ್ಷಿಣಿ ಸಾಧುನುತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನು ಕಾಮಿತದಾಯಿನಿ ಕಾಂತಿ ಪಿದಾಯಿನಿ ಕಾಂತಗಿತೆ ಕಮಲ ತನೋಪಮ ಕಂಬ್ರ ಪದತ್ವಯ ಸಿಂಚಿತನೋ ಪುರನಾದಯುತೆ ಕಮಲ ಸುಮಾಲಿನಿ ಕಾಂಚನ ಹಾರಿಣಿ ಲೋಕ ಸುಕೇಶಿಣಿ ಕಾಮಿನುತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನು ನೇತ್ರ ಕೃಪಾಕರಿ ಪಾಲಿತ ಸಂಶ್ರುತ ಭಕ್ತ ಕುಲೆ ಗುರುವರ ಶಂಕರ ಸನ್ನುತ ತುಷ್ಟಿ ಸುಮೇಷ್ಟ ಸುಹೇಮ ಮಯಾಮಲಕೆ ರವಿಕುಲ ವಾರಿಧಿ ಚಂದ್ರ ಸಮಾಧರ ಮಂತ್ರ ಗೃಹೀತ ಸುಪಾಣಿತಲೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವಿಲೋಚನ ಪೂರ್ಣ ಕೃಪಾ ಕಮಲೆ ಚಲ ಕಲ ಕಾವಳಿ ವಾರಿತ ಮಧ್ಯ ಚಂದ್ರ ಸುನೇಮಲ ಬಾಲದಲ್ಲಿ ಮಣಿಮಯ ಭಾಸುರ ಕರ್ಣ ವಿಭೂಷಣ ಕಾಂತಿ ಪರಿಷ್ಕೃತ ಕಂಠದಲ್ಲಿ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನು ಶೋಭಿತ ಸಾಗರ ಸಂಭವ ದಿವ್ಯತನೋ ಸಕಲ ಸುರಾಸುರ ದೇವ ಮುನೀರದಿ ಹಾಯಚ ದೋಷ ಸಾಗಿರ ಮೇ ಗುಣಗಣ ಮಾರಿಧಿ ನಾಗ ಮಹೋರಸಿ ತತ್ತ ಸುಮಾವಳಿ ಜಾತ ಮುತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನು ಕನಕ ಕಟೋಪಮ ಕುಂಕುಮ ಶೋಭಿತ ಹಾರ ಸುರಂಜಿತ ದಿವ್ಯ ಕುಜೆ ಕಮಲದ ಪೂಜಿತ ಕುಂಕುಮ ಪಂಕಿಳ ಕಾಂತ ಪದತ್ವಯ ತಾಮರಸೆ ಕರಕೃತ ಪಂಚ ಸುಮೇ ಕಟಿವೀತ ದುಕೂಲ ಮನೋಹರ ಕಾಂತಿ ವೃತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನುತೆ ಸುರಪತಿ ಪೂಜನ ದತ್ತ ಮನೋಹರ ಚಂದನ ಕುಂಕುಮ ಸಂಬಳಿತೆ ಸುರಯುಗದೀಕೃತ ವಾದನ ನರ್ಧನ ಬೀಜನ ವಂದನ ಸಂಮುದಿತೆ ನಿಜರ ಮಣಾರುಣ ಪಾದ ಸರೋರು ಮಾಧನ ಕಲ್ಪನ ದೋಷಯುತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನುತೆ ದಿನಮಣಿ ಸನ್ನಿಭ ದೀಪ ಸುದೀಪಿತ ರತ್ನ ಸಮಾವೃತ ದಿವ್ಯ ಗೃಹೇ ಸುಧನ ಧಾನ್ಯ ಮುಕಾಪಿತ ಲಕ್ಷ್ಮ್ಯಪಿ ಸಂವೃತ ಗಾಂತ ಗೃಹೀತ ಕರೆ ನಿಜವನ ಪೂಜನ ದಿವ್ಯ ಸುವಾಚನ ವಂದನ ಕಲ್ಪಿತ ಭದ್ರ ಮುಖೆ ಜಯ ಜಯ ಹೇ ಮಧುಸೂದನ ಮೋಗಿನಿ ಮೋದ ವಿದಾಯಿನಿ ವೇದನು ಪ್ರತಿವಾಸ ಪರಾಭವ ತಾಪಮ ಪಾಕುರುದೇಹಿ ಮುದಂ ಹಿರಮೇ ಮಯಿ ಕರುಣಾ ಕುರು ಸಾದರ ವೀಕ್ಷಣ ಮತಿ ಜನೇ ದಿಶ ಚಾಲುತನು ಸಕೃತ ವಿವೀಕ್ಷಣ ಜಾತ ಮಹೋದಯ ಚಕ್ರಮುಖ ಕಿಲ ದೇವ ಗಣೇ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ಮೌಕ್ತಿಕೈಮನಿವೇಶಿತ ರತ್ನ ಸುಭೂಷಣ ದಾನರತೆ ರಥ ಗಜವಾಜಿ ಸಮಾವೃತ ಮಂದಿರ ರಾಜ್ಯ ಸುಕಲ್ಪನ ಕಲ್ಪಲತೆ ಕುಸುಮ ಸುಚಂದನ ವಸ್ತ್ರ ಮನೋಹರ ರೂಪ ಕಲಾರಧಿ ಪೋಷರತೆ ಜಯ ಜಯ ಹೇ ಮಧುಸೂದನ ಮೋಹಿನಿ ಮೋದ ವಿದಾಯಿನಿ ವೇದನು ಪಠತಿ ಶೃಣೋತಿ ಚ ಭಕ್ತಿಯುತೋ ಯತಿ ಭಾಗ್ಯ ಸಮೃದ್ಧಿಮತೋದಭತೆ ವಿಜಪರ ದೇಶಿಕ ಸನ್ಮುತಿ ತುಷ್ಕರವೇ ಪರಿಪಾಲಯ ಲೋಕಮಿಮ.